ಇತ್ತೀಚಿನ ದಿನಗಳಲ್ಲಿ ತರಕಾರಿ ಕೃಷಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಹಳ್ಳಿಗಳಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅವರಿಗೆ ಎಷ್ಟು ಬೇಕೋ ಒಂದೆರಡು ತರಕಾರಿಗಳನ್ನು ಹಿತ್ತಲಲ್ಲಿ ಬೆಳೆಸ್ತಾರೆ. ನೀವೇನು ತರಕಾರಿ ಬೆಳೆಸ್ತೀರಿ? ನಾವು ಈಗ ಹಿಂದೆ ತೊಂಡೆಕಾಯಿ, ಬೆಂಡೆಕಾಯಿ, ಸೌತೆ ಇದೆಲ್ಲ ಮಾಡ್ತಿದ್ವಿ. ಆದರೆ ಈಗ ಕುಂಬಳಕಾಯಿ, ಬಸಳೆ, ಈಗ ತರಕಾರಿ ಅಂದರೆ ಬಸಳೆ ಜಾಸ್ತಿ ಮಾಡ್ತಾ ಇದ್ದೇವೆ. ಯಾಕೆಂದರೆ ಬಾಕಿ ಕೆಲವು ತರಕಾರಿಗಳನ್ನು ನವಿಲಿನ ಕಾಟ ಅದು ಬಿಡುವುದಿಲ್ಲ, ಗಿಡ ಮಾಡಲಿಕ್ಕೆ ಬಿಡುವುದಿಲ್ಲ. ಓಹೋ, ಗಿಡ ಯಾವುದಕ್ಕೆ? ಅಲಸಂದೆ, ಸೌತೆ, ಕುಂಬಳಕಾಯಿ, ಈ ಸೊರೆಕಾಯಿ ಇದನ್ನೆಲ್ಲ ಸರಿಯಾಗಿ ಗಿಡ ಮಾಡಲಿಕ್ಕೆ ಕೂಡ ಬಿಡುವುದಿಲ್ಲ. ಮುಳು ಸೌತೆ ಇದನ್ನೆಲ್ಲ ಅಂದರೆ ಚಿಕ್ಕದಿದ್ದಾಗಲೇ ತಿಂತೇವೆ. ಆದರೆ ಅಷ್ಟು ಜಾಗ್ರತೆಯಲ್ಲಿ ಇದು ಮಾಡಿದರೆ ಮಾಡಲಿಕ್ಕೆ ಆಗ್ತದೆ ಬೇಕಾದಷ್ಟು. ಹಾಗೆ ಮತ್ತು ಬಸಳೆ ನಮಗೆ ಒಳ್ಳೆ ಒಂದು ಇದು ಅಂದರೆ ಅದಕ್ಕೆ ಸ್ವಲ್ಪ ನಮ್ಮ ಶ್ರಮ ಕೂಡ ಬಾಕಿ ಕೆಲಸದೊಟ್ಟಿಗೆ ಹೈನುಗಾರಿಕೆ ಒಟ್ಟಿಗೆ ಅದು ಸುಲಭ ಆಗ್ತದೆ. ಹಾಗಾಗಿ ಜಾಸ್ತಿ ಬಸಳೆಯನ್ನು ಇದು ಮಾಡ್ತೇವೆ. ಮತ್ತು ಮಾರ್ಕೆಟಿಂಗ್ ಕೂಡ ಒಳ್ಳೆ ಮಾರ್ಕೆಟಿಂಗ್ ಉಂಟು. ಹಾಗೆ ನಮಗೆ ಬಸಳೆ ಬರೀ ಇದು ಫೇಮಸ್. ಬಸಳೆ ಮತ್ತು ಕುಂಬಳ ಮಾಡ್ತೀವಿ. ಕುಂಬಳಕ್ಕೆ ನವಿಲೇನು ತಿನ್ನುವುದಿಲ್ವ? ಸ್ವಲ್ಪ ತಿಂತವೆ, ಅಂದರೆ ಕಡಿಮೆ ಅಷ್ಟು ದೊಡ್ಡದು. ಸ್ವಲ್ಪ ಗಿಡ ದೊಡ್ಡದಾದ ಮೇಲೆ ಆದವರೆಗೆ ಬಿಟ್ಟರೆ ಮತ್ತೆ ಅದನ್ನು ಅಷ್ಟು ತಿನ್ನುವುದಿಲ್ಲ. ಅದು ಏನಾಗುತ್ತೆ ಅಂದರೆ ಕುಂಬಳಕಾಯಿ ಸೊಪ್ಪು ಒಂದು ಸ್ವಲ್ಪ ಬೂರು ಹೋದ್ಮೇಲೆ ಜಾಸ್ತಿ ತಿನ್ನುವುದಿಲ್ಲ. ಮತ್ತು ಕುಂಬಳಕಾಯಿ ಕೋತಿಗಳನ್ನೊಂದು ಬರೋದಾಗಿ ನೋಡ್ಕೊಂಡ್ರೆ ಆಯಿತು. ಕೋತಿಗಳದೊಂದು ಕಾಟ ಇರ್ತದೆ. ಕೋತಿಗಳು ಎಲ್ಲ ತರಕಾರಿ ತಿಂತದ? ಅದು ಬೆಂಡೆಕಾಯಿ, ತೊಂಡೆಕಾಯಿ ಮತ್ತು ಬಸಳೆ ಇಷ್ಟನ್ನು ತಿನ್ನುವುದಿಲ್ಲ. ಬಾಕಿ ಎಲ್ಲ ಹಾಗಲಕಾಯಿ ಇಷ್ಟೊಂದು ತರಕಾರಿಯನ್ನು ತಿನ್ನುವುದಿಲ್ಲ. ಅದು ಬಿಟ್ಟರೆ ಬೇಕಾದ್ರೆ ಎಲ್ಲ ತರಕಾರಿಗಳನ್ನು ತಿಂತದೆ. ಓಹೋ, ಈಗ ಬಸಳೆ ಮತ್ತು ಕುಂಬಳವನ್ನು ನೀವು ಮಾಡ್ತೀರಿ ಹೆಚ್ಚು ಅಂತ ಹೇಳಿದರೆ ಎಷ್ಟು ಮಾಡ್ತೀರಿ? ನಾವು ಕುಂಬಳ ಮಳೆಗಾಲದಲ್ಲಿ ಮಾತ್ರ ಒಂದು ಸೀಸನ್ ಮಾಡೋದು. ಇದ್ದ ಜಾಗದಲ್ಲಿ ಕೆಲವು ಒಂದು ಟೈಮಲ್ಲಿ ಒಂದು 10 ಗಂಟೆಲೆಲ್ಲ ಒಮ್ಮೆ ಕಲಿಸ್ತಾ ಇದ್ವು ಮಂಗಳೂರಿಗೆಲ್ಲ. ಬಸಳೆ ವಾರ ವಾರ ಮಾರ್ಕೆಟ್ ಅಂದರೆ ಅದು ಅಂಗಡಿಯವರೇ ಫೋನ್ ಮಾಡ್ತಾರೆ ನಮಗೆ ಎಷ್ಟು ಕಟ್ಟು ಇಂಥ ದಿನ ಬೇಕಂತ ಅವ್ರಿಗೆ ಬೇಕಾದಾಗಿ ನಾವು ಕೊಡ್ತಾಯಿರ್ತೇವೆ. ಬಸಳೆಯಲ್ಲಿ ಒಂದೇ ಜಾತಿ ಇರುವುದ ಬೇರೆ ಬೇರೆ ಜಾತಿ ಉಂಟು? ಅದರ ತುಂಬ ತಲೆ ಉಂಟು, ಒಂದು ಮೂರು ನಾಲ್ಕು ತಲೆ ಉಂಟು. ಅದರಲ್ಲಿ ಏನಾದರೂ ವ್ಯತ್ಯಾಸ ಉಂಟು? ವ್ಯತ್ಯಾಸ ಉಂಟು. ಕೆಲವು ಅದರ ಬೀರು ದಪ್ಪ ಬರ್ತದೆ, ಕೆಲವರದ್ದು ಸಪುರ, ಕೆಲವುದರಲ್ಲಿ ಸೊಪ್ಪು ದೊಡ್ಡದು, ಕೆಲವುದರಲ್ಲಿ ಸೊಪ್ಪು ಸಂದು, ಕೆಲವು ಸೊಪ್ಪು ದೂರ, ಮತ್ತೊಂದು ಕೆಂಪು ಬಸಳೆ ಅಂತ ಉಂಟು. ಇದೆಲ್ಲ ಬೇರೆ ಬೇರೆ ತಳಿಗಳು ಉಂಟು ಅದರಲ್ಲಿ. ಬಸಳೆಯಲ್ಲಿ ಉಂಟು ಕೆಂಪು ಕೂಡ ಉಂಟು. ಕೆಂಪು ಕೂಡ ಉಂಟು, ಆದರೆ ಇಲ್ಲಿ ಮಾಡುವುದಿಲ್ಲ. ನಾವು ಮಾಡುವುದಿಲ್ಲ. ನೀವು ಮಾಡುವಂಥದ್ದು ಯಾವುದು ಹೆಚ್ಚಾಗಿ? ನಾವು ಅದೊಂದು ದಪ್ಪ ಬಸಳೆ, ದಂಟು ದಪ್ಪಾಗಿ ಎಲೆ ದಪ್ಪ ಆಗಿ ದೊಡ್ಡದು ಎಲೆ ಬರ್ತದೆ, ಅದನ್ನು ಜಾಸ್ತಿ ನಾವು ಬೆಳಿತೇವೆ. ಅಂದರೆ ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಉಂಟು ಇಲ್ಲಿ. ಅಂದರೆ ಅದರ ತುದಿ ಬರುವಾಗ ದಪ್ಪ ದಪ್ಪ ಬರ್ತದೆ, ಅದನ್ನು ಜನರು ಜಾಸ್ತಿ ಲೈಕ್ ಮಾಡ್ತಾರೆ. ಮತ್ತು ಜಾಸ್ತಿ ಅದರ ಕಾಂಡಗಳನ್ನು ಕಟ್ಟಿದರೆ, ನಾಲ್ಕು ಊರು ಕಟ್ಟಿದರೆ ಅದು 1 ಕೆಜಿಯಿಂದ ಮೇಲೆ ತೂಕ ಬರ್ತಾ ಉಂಟು. ನಮಗೆ ಹಾಗೆ ಬಂದರೆ ಅದಕ್ಕೆ ಮಾರ್ಕೆಟಲ್ಲಿ ನಮಗೆ ಒಳ್ಳೆ ರೇಟ್ ಸಿಗ್ತದೆ. ಇಲ್ಲ ಇದ್ರೆ ಆ ಸಪೂರ ಬೂರ ಆದರೆ ಒಂದು 5-7 ಬೂರು ಕಟ್ಟಿ ಅದು ಆ ತೂಕ ನಮಗೆ ಬರಲೇಬೇಕು ನಮಗೆ. ಇಲ್ಲಾದರೆ ಅದು ಮಾರ್ಕೆಟಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಆ ತೂಕ ಕಡಿಮೆ ಇದ್ದರೆ ಅದು ಫಸಲೆ ಸಪುರ ಅಂತೇಳಿ ಆಗಲೇ ಇವರು ಇದು ಮಾಡ್ತಾರೆ. ಹಾಗೆ ಅದಕ್ಕೆ ರೇಟ್ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಹೇಳಿದ ರೇಟಿಗೆ ನಮಗೆ ಕೊಡಲಿಕ್ಕೆ ಆಗ್ತದೆ. ನೀವು ಸುಮಾರು ಎಷ್ಟು ಜಾಗದಲ್ಲಿ ಬಸಳೆಯನ್ನು ಬೆಳೆಸಿದ್ದೀರಿ? ಎಷ್ಟು ಗಿಡ? ನಾನೀಗ ಒಂದು ಜಾಗ 10-20 ಸೆಂಟ್ಸ್ನ ಒಳಗೆ, ಅಂದರೆ ಅದರಲ್ಲಿ ಒಂದು 60-70 ಬುಡ ಉಂಟು. 70 ಬುಡ ಇದನ್ನು ಬಸಳೆಯನ್ನು ಬೆಳೆಸ್ತೀರಿ. ಇದನ್ನು ಮೊದಲಿಗೆ ನೀವು ಬೆಳೆಸಿದ್ದು ಹೇಗೆ? ಮೊದಲಿಗೆ ಎಲ್ಲಿಂದ ತಂದದ್ದು ಇದು? ಮೊದಲಿಗೆ ಅಂದರೆ ಫಸ್ಟಿಗೆ ನಾವು ಮನೆಗೆ ಮಾತ್ರ ತರಕಾರಿ ಎಲ್ಲ ಬೆಳೆಸ್ತಿದ್ದದು. ಕ್ರಮೇಣ ಅದರ ಒಂದು ಮಾರ್ಕೆಟಿಗೆ ಸಂತೆಗೆ ನಾವು ಬೇರೆ ಬೇರೆ ತರಕಾರಿ, ಫಸ್ಟಿಗೆ ನಾವು ಮೂಲತಃ ತರಕಾರಿಯೇ ನಮ್ಮದು ಇದು. ಯಾಕೆಂದರೆ ನಾನು ಪ್ರಗತಿ ಬಂಧು ಸಂಘ ಯೋಜನೆಯ ಮೂಲ ಫಲಾನುಭವಿ, ಕ್ಷೇತ್ರ ಧರ್ಮಸ್ಥ ಗ್ರಾಮ ಅಭಿವೃದ್ಧಿಯ. ಆದರೆ ಆಗ ನಾನು ಸಣ್ಣವನಿದ್ದೆ, ನನಗೆ 16 ವರ್ಷ ಆಗುವಾಗ ಪ್ರಗತಿ ಬಂಧು ತಂಡ ಸ್ಟಾರ್ಟ್ ಆಗಿದೆ. ಅಂದರೆ 93ರಲ್ಲಿ ಪ್ರಗತಿ ಬಂದಷ್ಟು ಪ್ರಾರಂಭ ಆಯಿತು. ಆ ಸಮಯದಲ್ಲಿ 5-6 ಜನ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡುವಾಗ ನಮಗೆ ಏನಾದರೂ ಇದಕ್ಕೆ ಒಂದು ಖರ್ಚಿಗೆ ಅಂತೇಳಿ ಏನಾದರೂ ಆದಾಯ ಬೇಕಲ್ವ ಅಂತೇಳಿ ಆಗ ಪ್ರಾರಂಭ ಮಾಡಿದ ತರಕಾರಿ ಕೃಷಿ. ಅಂದರೆ ಅದನ್ನು ಸಂತೆಗೆ ಕೊಂಡೋಗಿ ಬೇರೆ ಬೇರೆ ವೀಳ್ಯದೆಲ್ಲ ಬೆಳೀತಿದ್ದು, ಬೇರೆ ಬೇರೆ ತರಕಾರಿಗಳನ್ನೇ ಬೆಳೀತು. ಆಗಲೇ ನಮಗೆ ಒಂದು ಆಸಕ್ತಿ ಅದರಲ್ಲಿ ಜಾಸ್ತಿ ಆಯಿತು. ಆದರೆ ಈಗಿನ ಇದಕ್ಕೆ ಯಾಕೆಂದರೆ ನಾವೆಲ್ಲ ತೋಟದ ಕೆಲಸ ಮಾಡ್ತಾ ಇದ್ದರೂ ಆ ತರಕಾರಿ ಕೃಷಿಯನ್ನು ಬಿಡ್ತಾ ಇಲ್ಲ. ಯಾಕೆಂದರೆ ಅದೊಂದು ನಮಗೆ ಹವ್ಯಾಸ ಆಗಿ ಹೋಗಿದೆ. ಯಾಕೆಂದರೆ ಹವ್ಯಾಸವಾಗಿ ಅದನ್ನು ಬೆಳೀತಾ ಇದ್ದೇವೆ. ಅಂದರೆ ಮೊದಲಿಗೆಲ್ಲ ನಿಮ್ಮಲ್ಲಿ ಈ ಪ್ರಾಣಿಗಳ ಕಾಟ ಇರ್ತಿರ್ಲಿಲ್ಲ? ಅಷ್ಟು ಇರಲಿಲ್ಲ. ಹಾಗಾಗಿ ತರಕಾರಿ ಒಳ್ಳೆ ಬಂದಿತ್ತು. ಈಗ ಈ ಬಸಳೆಯನ್ನು ಮಾತ್ರ ನೀವು ಮುಂದುವರಿಸ್ತಾ ಇದ್ದೀರಿ. ಯಾಕಂದರೆ ಬಸಳೆಯನ್ನು ಈ ಪ್ರಾಣಿಗಳು ಎರಡು ತಿನ್ನುವುದಿಲ್ಲ. ಬಸಳೆಯನ್ನು ನಾಟಿ ಮಾಡುವ ಕ್ರಮ ಯಾವ ಥರ? ಬಸಳೆಯನ್ನು ಅದರ ಕಾಂಡವನ್ನು ಉದ್ದ ಬಂದನ್ನು ಬಿಟ್ಟು ಅದಕ್ಕೆ ನಮಗೆ ಸೆಲೆಕ್ಟ್ ಮಾಡಿ ಅದನ್ನು ಫೆಬ್ರವರಿಯಲ್ಲಿ ನಾಟಿ ಮಾಡಿ ಬಿಡಬೇಕು. ನಾವು ಈಗ ನಾಟಿ ಮಾಡಿ ಬಿಟ್ಟದನ್ನು ಹೊಯ್ತಾ ಇರ್ತೇವೆ, ಆದರೂ ಫೆಬ್ರವರಿ ನಾಟಿ ಮಾಡಿದ ಗಿಡ ಇದನ್ನು ಜಾಸ್ತಿ ಬೂರು ಈಗ ಬಿಟ್ಟರೆ ನಾಳ್ದು ಮಳೆಗಾಲಕ್ಕೆ ಈಗ ವಾಪಸ್ ನಾಟಿ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಒಂದು ಜೂನ್ ಜುಲೈಯಲ್ಲಿ ನಾಟಿ ಮಾಡಬೇಕು ವಾಪಸ್. ಹಾಗೆ ಮಾಡಿದರೆ ಆಗಸ್ಟು ಸೆಪ್ಟೆಂಬರಲ್ಲಿ ನಮಗೆ ಕೊಯ್ಲಿಕ್ಕೆ ಬರಬೇಕು. ಯಾಕಂದರೆ ಆ ಟೈಮು ತುಂಬ ಸೀಸನ್ ಟೈಮ್ ಅದು, ಆ ಟೈಮಿಂದ ಸೀಸನ್ ಎಲ್ಲ ರೇಟ್ ಸಿಗ್ತದೆ. ಆ ಟೈಮ್ ಫಸ್ಟ್ಗೆ ಯಾರು ಬಸಳೆ ಹೋಗ್ತದೆ ಅವ್ರಿಗೆ ಎಲ್ಲ ರೇಟ್ ಸಿಗ್ತದೆ. ಆ ಟೈಮಿಗೆ ಬರುವಾಗ ನಾವು ಅದನ್ನು ಬೆಳಿತೇವೆ. ಈಗ ಮೊದಲಿಗೆ ಒಂದು ಇದು ಏನು ಗಿಡವನ್ನು ತಂದು ನೀವು ನಾಟಿ ಮಾಡಿದರೆ ಅದಕ್ಕೆ ಎಷ್ಟು ದೂರ ಇಡಬೇಕು? ಮತ್ತು ಅದರಲ್ಲಿ ಒಂದು ಸಾಧಾರಣ 2.5 ಅಡಿ ದೂರ ಒಂದು 2 ಫೀಟ್ನ ಸಾಲು ಮಾಡಿ ನಾಟಿ ಮಾಡ್ತೇವೆ. ಒಂದು ಆಳ ಮಾಡಿ ಮಾಡೋದಿಲ್ಲ, ಯಾಕೆಂದರೆ ಅದು ಮಳೆಗಾಲ ನಾಟಿ ಮಾಡೋದ್ರಿಂದ ಸ್ವಲ್ಪ ಎತ್ತರ ಮಾಡಿ ಮಾಡ್ತೇವೆ. ಎತ್ತರ ಮಾಡಿ ಸ್ವಲ್ಪ ಮತ್ತೆ ಮಣ್ಣಾಕಿ ಅದನ್ನು ಸೈಡ್ ಇದು ಮಾಡ್ತೇವೆ ಮಾಡಿ ಮತ್ತೆ ಅದಕ್ಕೆ ಬಳ್ಳಿ ಚಪ್ಪರ ಹಾಕ್ತೇವೆ ಮೇಲಿಗೆ ಕಂಗಿನ ಇದರಿಂದ ಅಡಿಕೆಯ ಇದುಂಟಲ್ಲ ಸಲಕೆ ಸಲಕೆಯಿಂದ ಇದು ಮಾಡ್ತೇವೆ ಚಪ್ಪರ ಹಾಕ್ತೇವೆ. ಮೊದಲಿಗೆ ಏನಾದರೂ ಗೊಬ್ಬರ ಕೊಡಬೇಕಾಗ್ತದೆ? ಗೊಬ್ಬರ ಗ್ಯಾಸ್ ಉಂಟು, ಅದರಿಂದ ಬಂದ ಸ್ಲರಿ ಮತ್ತು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ತಾ ಇರ್ತೇವೆ. ಆಮೇಲೆ ರಾಸಾಯನಿಕ ಗೊಬ್ಬರ ಕೂಡ ಸ್ವಲ್ಪ ಹಾಕಬೇಕಾಗ್ತದೆ. ನಾನು ಈ ಸಲ ಜಾಸ್ತಿ ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ, ಸ್ವಲ್ಪ ಮಾಡಿದಲ್ವಾ, ಹಾಗಾಗಿ ಅದಕ್ಕೆ ತುಂಬ ಅಂಗಡಿಯವರು ಅದು ಸ್ವಲ್ಪ ಈ ಸಲ ಸೊಪ್ಪು ಕೂಡ ಸಂದಾಯಿತು, ಕಪ್ಪು ಸ್ವಲ್ಪ ಇದಾಯಿತು. ಅದಕ್ಕೆ ಆದರೂ ಅಂಗಡಿಯವರು ನಿಮ್ಮ ಬಸಳೆ ಬೇಕು ಯಾಕೆಂದರೆ ಅದರ ಟೇಸ್ಟ್ ಬೇರೆ ಉಂಟು ಅಂತ ಹೇಳ್ತಿದ್ದಾರೆ. ಅಂದರೆ ಅದಕ್ಕೆ ಯಾವುದು ರಾಸಾಯನಿಕ ಇದು ಕೂಡ ಮದ್ದು ಕೂಡ ಸ್ಪ್ರೇ ಕೂಡ ಕಡಿಮೆ ಸ್ಪ್ರೇ ಇಲ್ಲಾದರೆ ನಾವು ಯಾವುದು ರಾಸಾಯನಿಕ ಜಾಸ್ತಿ ಆಗ್ತೇವೋ ಅದರಲ್ಲಿ ಹುಳ ಕೂಡ ಜಾಸ್ತಿ ಆಗ್ತಿರ್ತದೆ ಸ್ಲರಿ, ಇದರಿಂದಾಗಿ ಅದರಲ್ಲಿ ತುಂಬ ಕಡಿಮೆ ಉಂಟು. ಹಾಗಾಗಿ ಉತ್ತಮ ಈ ಸಲ ಬೇಡಿಕೆ ಉಂಟು ಅದಕ್ಕೆ. ಈಗ ಒಂದು ಸಲ ನೆಟ್ಟರಲ್ಲ, ಅದು ನೆಟ್ಟ ಮೇಲೆ ನೀವು ಹೇಳಿದರೆ ಸ್ವಲ್ಪ ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕಿ ಅದು ಸುಮಾರು ಎಷ್ಟು ದಿವಸದಲ್ಲಿ ಅದು ಈ ಚಪ್ಪರದ ಮೇಲೆ ಹಬ್ಬಲಿಕ್ಕೆ ಶುರು ಆಗ್ತದೆ? ಅದಂದರೆ ಮಳೆ ಇರುವ ಸಮಯದಲ್ಲಿ ಸ್ವಲ್ಪ ಏನಾಗ್ತದೆ ಅಂದರೆ ಜಾಸ್ತಿ ಪಕ್ಕ ಹಬ್ಬುವುದಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದೆ. ಸ್ವಲ್ಪ ಮಳೆ ಕಡಿಮೆ ಆಗ್ತದೆ, ಒಂದು ಆಗಸ್ಟ್ ಇದರಲ್ಲಿ ಮಳೆ ಕಡಿಮೆ ಆಯ್ತು ಅಂದಾಗ ನಾವು ಚಪ್ಪರ ಹಾಕಿ ರೆಡಿ ಇರ್ತೇವೆ. ಅದು ಚಪ್ಪರದ ಮೇಲೆ ಹರಡಲಿಕ್ಕೆ ಸಣ್ಣ ಹಾಗೆ ಹರಡಿ ಮೇಲೆ ಅದು ಮತ್ತೆ ಕೆಳಗೆ ಒಂದೊಂದು ಬೀರು ಸ್ವಲ್ಪ ದಿನ ಬಿಟ್ಟು ಮತ್ತೆ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದು ಆಟೋಮೆಟಿಕ್ ಅದರಿಂದ ಬರ್ತಾ ಇರ್ತದೆ. ಈಗ ಕೊಯ್ಲಿಕ್ಕೆ ಎಷ್ಟು ಸಮಯದಲ್ಲಿ ನೀವು ಪ್ರಾರಂಭ ಮಾಡಬಹುದು? ಒಂದು ನಟ್ಟು 3 ತಿಂಗಳಲ್ಲಿ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡಬಹುದು. ಒಂದು ಸಲ ಕೊಯ್ಯುವಾಗ ಈ ಗಿಡ ಇಷ್ಟು ಎತ್ತರ ಬಂದರೆ ಮಾತ್ರ ಕೊಯ್ಬೇಕು ಅಂತ ಏನಾದರೂ? ಅದು ಫಸ್ಟಿಗೆ ಬರುವಂಥದ್ದನ್ನು ಅದು ಅಷ್ಟೇ ಎತ್ತರ ಬರಬೇಕು, ಅಷ್ಟು ಅದು ಬರಬೇಕು. ಆಮೇಲೆ ಅದರಲ್ಲಿ ಎಷ್ಟು ಬಿಡಬೇಕು, ಅದರ ಆ ಗಂಟು ಅದರಲ್ಲಿ ವಾಪಸ್ ಚಿಗುರು ಎಲ್ಲಿ ಬರ್ತದೆ, ಜಾಸ್ತಿ ಚಿಗುರು ಬರಬೇಕು ನಮಗೆ ಚಪ್ಪರದ ಮೇಲೆ. ಅದಕ್ಕಾಗಿ ಅದನ್ನು ಇಷ್ಟೇ ಇದರಲ್ಲಿ ಕೊಯ್ತೇವೆ. ಮತ್ತೆ ಮತ್ತೆ ಲಾಸ್ಟ್ ಆಗುವಾಗ ಅದು ಎಲ್ಲ ಕೊಯ್ಲಿಕ್ಕೆ ಬರ್ತದೆ ಸಾಧಾರಣ. ಮತ್ತೆ ಇನ್ನು ಅದರ ಈಗ ಮಳೆ ಬಂದಾಗ ಅದು ನಿಲ್ತದೆ ಆಟೋಮೆಟಿಕ್ ಆಗಿ, ಫಸಲ ಅದು ಚಿಗುರುದಿಲ್ಲ, ಮತ್ತೆ ಅದು ಕೆಂಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ನಿಲ್ತದೆ. ಕೆಂಪಾದ ಮೇಲೆ ಏನು ಮಾಡ್ತೀರಿ? ಕೆಂಪಾದ ಮೇಲೆ ಅದಕ್ಕೆ ಮಣ್ಣು ಮುಚ್ಚಿ ಆಗಿ ಬಿಡ್ತೇವೆ ನಾವು, ಆ ಬೀರನ್ನೆಲ್ಲ ಬಿಡ್ತೇವೆ. ಯಾಕೆಂದ್ರೆ ನಾಳ್ದು ನಾಟಿ ಮಾಡಲಿಕ್ಕೆ ಬೇಕು, ಅದನ್ನೇ ತೆಗಿತೇವೆ, ನಾಟಿ ಮಾಡ್ತೇವೆ. ಈಗ ಒಂದು ಸಲ ನೆಟ್ಟ ಗಿಡ ಎಷ್ಟು ವರ್ಷದವರೆಗೆ ಬಾಳಿಕೆ ಬರ್ತದೆ? ಅದು ಒಂದು ವರ್ಷ ಕೂಡ ಇಲ್ಲ, 10 ತಿಂಗಳ ಅಣ್ಣ 1 ತಿಂಗಳ ಕ್ರಾಪೇ ಅಷ್ಟೇ. ಅದರಿಂದ ಮತ್ತೆ ಅದು ಎಷ್ಟು ಹಾಕಿದ್ರು ಅದರ ಬುಡ ಗೆಡ್ಡೆ ಕಟ್ತದೆ, ಅದು ಬರೋದಿಲ್ಲ. ಅದರಲ್ಲಿ ಹೊಸ ಬೇರು ಒಟ್ಟಿ ಅದು ಚಿಗುರು ಬರೋದಿಲ್ಲ, ಅದು ಬೇಕಾದಷ್ಟು ಗೊಬ್ಬರವನ್ನು ತಗೊಳ್ಳೋದಿಲ್ಲ. ಹೊಸ ಇದು ನಾಟಿ ಮಾಡಿದ್ರೇ ಒಳ್ಳೇದು. ಅದರಲ್ಲಿ ಬಂದಂತಹ ತುದಿಯನ್ನು ನೀವು ತುಂಡು ಮಾಡಿ ಮಾರ್ತಿರಲ್ಲ, ಎಷ್ಟು ಉದ್ದ ಇಡಬೇಕು ಈ ಮಾರಾಟ ಮಾಡಲಿಕ್ಕೆ? ಮಾರಾಟ ಮಾಡಲಿಕ್ಕೆ ಒಂದು 3 ಫೀಟ್ ಉದ್ದ ಇದ್ರೆ ಸಾಕು, ಅಷ್ಟು 3 ಫೀಟ್ 2.5-3 ಫೀಟ್ನ ಉದ್ದದ ಒಂದು 4 ತುದಿ ಕಟ್ಟಿದ್ರೆ ಅದು ಸಾಕಾಗ್ತದೆ. ಈಗ ಮಾರಾಟ ಮಾಡುವಾಗ ನಾವು ಅಂಗಡಿಯಿಂದ ತಗೊಳ್ಳುವುದಾದ್ರೆ ಅದನ್ನು ಒಂದೊಂದು ಏನು ಒಂದು ಕಟ್ಟ ಅಂತ ಹೇಳಿ ತಗೊಳ್ಳೋದು, ನೀವು ಮಾರಾಟ ಮಾಡುವಾಗಲೂ ಕೂಡ ಕಟ್ಟದ ಲೆಕ್ಕದಲ್ಲಿ ಮಾಡೋದೋ ಕಿಲೋ ಲೆಕ್ಕದಲ್ಲಿ? ಕಟ್ಟದ ಲೆಕ್ಕದಲ್ಲಿ ಮಾರ್ತೇವೆ, ಕೊಡ್ತೇವೆ. ಆದರೆ ಅದು ನಮಗೆ ಒಂದು ಆ ವೈಟ್ ಅದರ ಕಟ್ಟುವಾಗ ನಮಗೆ ಒಂದು ಅದು ವೈಟ್ ಇರ್ತದೆ, ಆ ವೈಟಿನ ಮೇಲೆ ನಾವು ಅದಕ್ಕೆ ರೇಟ್ ಅವ್ರು ಫಿಕ್ಸ್ ಮಾಡ್ತಾರೆ, ನಾವು ಕೂಡ ರೇಟ್ ಹೇಳಲಿಕ್ಕೆ ಆಗ್ತದೆ. ಆ ವೈಟ್ ಇಲ್ಲ ಇದ್ರೆ ನಮಗೆ ರೇಟ್ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಅದನ್ನು ಇದು ಮಾಡ್ತೇವೆ, ಯಾಕಂದ್ರೆ ಆ ವೈಟ್ ನೋಡ್ತೇವೆ. ಆದರೆ ದಪ್ಪ ಬೂರು ಬರಬೇಕು, ಅದೇ ಒಂದು ಸ್ವಲ್ಪ ಗಿಡ್ಡ ಆದರೆ ಒಂದು ಬೂರು ಜಾಸ್ತಿ ಹಿಡಿದು 5 ಕಟ್ಟಿ ಒಂದು ಕಟ್ ಮಾಡ್ತೇವೆ. ಹಾಗಾಗಿ ಕಟ್ ಮಾಡ್ತೀವಿ. ಅದನ್ನು ಕಟ್ ಮಾಡಿದ ಮೇಲೆ ನೀವು ವೆಯ್ಟ್ ನೋಡುವ ಕ್ರಮ? ನಾವು ಕಟ್ ಮಾಡುವಾಗಲೇ ಅದೊಂದು ವೆಯ್ಟ್ ಅಲ್ಲಿ ಅಂದಾಜು ಒಂದೇ ರೀತಿ ಆಗ್ಬೇಕಲ್ಲ ಎಲ್ಲ ಕಟ್ಟು, ಅದಕ್ಕೆ ಆಗಲೇ ಅಂದಾಜು ಹಾಕಿಕೊಂಡು ಹೋಗ್ತೇವೆ ನಮಗೆ. ಅದು ಈಗ ಅಭ್ಯಾಸ ಆಗಿದೆ, ಅದು ಇಷ್ಟೇ ಇದ್ರೆ ಇಷ್ಟೇ ಆಗ್ತದೆ ಅಂತ. ಹಾಗೆ ಹಾಗೆ ಇದು ಅಂದಾಜಲ್ಲಿ ತೂಕ ಗೊತ್ತಾಗ್ತದೆ. ಒಂದು ಸಲ ಕಟ್ ಮಾಡಿದ್ಮೇಲೆ ಇನ್ನೊಂದು ಸಲ ಕಟ್ ಮಾಡಲಿಕ್ಕೆ ಎಷ್ಟು ಸಮಯ? ಪ್ರತಿ ವಾರ ವಾರ ಒಮ್ಮೆ ಕಟ್ ಮಾಡಿ ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ 15 ದಿನ ಎಲ್ಲ, ಮತ್ತೆ ಪ್ರತಿ ವಾರ ವಾರ ಡೈಲಿ ವಾರಕ್ಕೆ ಸಿಗ್ತದೆ ವಾರಕ್ಕೆ ಸಿಗ್ತದೆ. ಇದನ್ನು ಮಾರಾಟದ ವ್ಯವಸ್ಥೆ ಯಾವ ಥರ ನಿಮ್ಮದು? ನಮ್ಮದು ಮಾರಾಟದ ವ್ಯವಸ್ಥೆ, ನಾವು ಪರ್ಮನೆಂಟ್ ಅಂಗಡಿ ಇಟ್ಕೊಂಡಿದ್ದೇವೆ, ಇಂಥ ಇಂಥ ಅಂಗಡಿಯವರು ಅಂತ ಅವರೇ ಫೋನ್ ಮಾಡಿ ನಮಗೆ ಎಷ್ಟು ಕಟ್ಟು ಇಂಥ ದಿನಕ್ಕೆ ಬೇಕಂತ ಹೇಳ್ತಾರೆ. ಅವರಿಗೆ ಬೇಕಾದ ದಿನಕ್ಕೆ ನಾವು ರಾತ್ರಿ ಕೊಯ್ದಿಡ್ತೇವೆ, ಬೆಳಿಗ್ಗೆ ಕೊಂಡೋಗಿ ಬೇಗ ಕೊಡ್ತೇವೆ, 8 ಗಂಟೆ ಒಳಗೆ ತಲುಪಿಸ್ತೇವೆ. ಯಾಕೆಂದರೆ ಅದು ಸೊಪ್ಪು ತರಕಾರಿ ಆಗಿದ್ದರಿಂದ ಬಾಡಿ ಹೋಗ್ತದೆ ಇಲ್ಲ ಬಾಕಿ ಬಿಸಿಲು ಬಿದ್ದರೆ, ಅದಕ್ಕಾಗಿ ನಾವು ಅದನ್ನು ಬರೀ ಬೇಗ ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಅಂದರೆ ರಾತ್ರಿ ಕೊಯ್ದು ಬೆಳಿಗ್ಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಇದಕ್ಕೆ ರೇಟ್ ನಿಮಗೆ ಬೇಕಾದಷ್ಟು ಸಿಗ್ತದಾ? ಹೇಗೆ? ಈ ಸಲ ತೊಂದರೆ ಇಲ್ಲ, ಒಳ್ಳೆ ರೇಟ್ ಸಿಗ್ತುಂಟು. ಈಗ ಕೂಡ 25 ರೂಪಾಯಲ್ಲಿ ನಮ್ಮದು ಫಸಲ ಕಟ್ಟಿಗೆ ಹೋಗ್ತಾ ಉಂಟು. ಹಿಂದೆ ಎಲ್ಲ 1 ರೂಪಾಯಿ 2 ರೂಪಾಯಿಗೆ ಬೇಡ ಆಗಿತ್ತು, ಒಂದು ಒಂದು ಸಮಯ ಇತ್ತು 1 ರೂಪಾಯಿ 2 ರೂಪಾಯಿಗೂ ಯಾರಿಗೂ ಬೇಡ ಫಸಲ ಅಂತ ಸಮಯ ಇತ್ತು. ಆದರೆ ಈಗ ಆಗಲ್ಲ, 25 ರೂಪಾಯಿ ಈಗ ಸಿಗ್ತಾ ಉಂಟು. ಅವತ್ತು ಸೀಸನ್ ಟೈಮಲ್ಲಿ 60 ರೂಪಾಯಿವರೆಗೆ ಹೋಗಿತ್ತು. ಸೀಸನ್ ಯಾವುದು? ಅದೇ ಸೆಪ್ಟೆಂಬರ್ ನವಂಬರ್ ಸಮಯದಲ್ಲಿ 50-60 ರೂಪಾಯಿ ಆಗಿದೆ ಒಂದು ಕಟ್ಟಿಗೆ ನಮಗೆ. ಆ ಸಮಯದಲ್ಲಿ ಯಾಕೆ ಜಾಸ್ತಿ ಆಗ್ತದೆ ಅಂತ ಏನಾದರೂ ಉಂಟಾ? ಹಾಗೆ ಅಂದರೆ ಬಸಳೆ ಅದು ಚಿಗುರುದಿಲ್ಲ, ಅದು ಬರ್ತಾ ಇಲ್ಲ, ವಸ್ತು ಸ್ಟಾರ್ಟ್ ಆಗ್ತಾ ಇರೋದು ಅಷ್ಟೇ, ಹಾಗಾಗಿ ಅದರಿಂದ ಜಾಸ್ತಿ ಬರ್ತಾ ಇಲ್ಲ, ಅದಕ್ಕಾಗಿ ರೇಟ್ ಜಾಸ್ತಿ ಆಗ್ತದೆ. ಮತ್ತು ಇಳುವರಿ ಕಡಿಮೆ, ಮತ್ತು ನೆಟ್ಟ ಅವ್ರದ್ದು ಎಲ್ಲರದ್ದು, ಮತ್ತು ಕೆಲವರು ಜನವರಿ ಫೆಬ್ರವರಿಯಿಂದಲೇ ನೆಟ್ಟಿರ್ತಾರೆ, ಆಮೇಲೆ ನೆಟ್ಟವ್ರದ್ದು ಅವರು ಒಂದೇ ತಿಂಗಳಲ್ಲಿ ಕೊಯ್ಲಿಕ್ಕೆ ಬರ್ತದೆ. ಆ ಸಮಯದಲ್ಲಿ ಕೊಯ್ದು ನೆಟ್ಟರೆ ಹಾಗೆ ನೆಟ್ಟು ಬಸಳೆ ಮಾಡಿದರೆ ಈ ಬಂಟೋಲ ಸೈಡೆಲ್ಲ ಏನು ಮಾಡ್ತಾರೆ ಅಂದರೆ ಗದ್ದೆಯಲ್ಲಿ ನೆಲದ ಮೇಲೆ ಬಿಡ್ತಾರೆ. ಆ ಬಸಳೆ ಎಲ್ಲ ಬಂದರೆ ಇಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದಾಗ್ತದೆ, ಕಡಿಮೆ ಆಗ್ತದೆ. ಅಂದರೆ ಆ ಮಾರ್ಕೆಟಿಂಗ್ ಜಾಸ್ತಿ ಬರ್ತಾ ಇರುತ್ತದೆ, ಮತ್ತು ಒಂದು ಚಳಿಯ ಸಮಯದಲ್ಲಿ ಹಾಗೆ ಆಗ್ತದೆ. ನಿಮಗೆ ಹಾಗೆ ಮಾಡಿದರೆ ನಿಮಗೂ ಲಾಭ ಆಗಲಿಕ್ಕಿಲ್ವಾ? ಆದರೆ ಅದು ಅಷ್ಟು ಇಳುವರಿ ಬರುವುದಿಲ್ಲ ನಮಗೆ, ಈ ರೀತಿ ಇಡಲಿಕ್ಕೆ ಆಗುವುದಿಲ್ಲ. 5-6 ತಿಂಗಳು 7 ತಿಂಗಳು ನಮಗೆ ಕೊಯ್ಲಿಕ್ಕೆ ಆಗುವುದಿಲ್ಲ, ಅದು ಒಂದು 2-4 ತಿಂಗಳಲ್ಲಿ ಅದು ಕಡಿಮೆ ಆಗ್ತದೆ. ಅದರಲ್ಲಿ ನಮಗೆ ಗದ್ದೆಯಲ್ಲಿ ಬಿಟ್ಟರೆ ಆ ಥರ ಹಾಗೆ ನಾವು ನೆನೆಸಿದಂಥ ಇಳುವರಿ ಅಂತ ತೆಗಿಲಿಕ್ಕೆ ಆಗ್ತಿಲ್ಲ, ಆಗೋದಿಲ್ಲ. ಇದ್ರ ಜೊತೆ ನೀವು ಕುಂಬಳಕಾಯಿ ಏನು ಮಾಡ್ತೀರಿ ಅಂತ ಹೇಳಿದ್ರಿ, ಕುಂಬಳಕಾಯಿ ಹೇಗೆ ಅದು ವ್ಯವಸ್ಥೆ? ಅದು ಕುಂಬಳಕಾಯಿ ಒಮ್ಮೆ ಗಿಡ ಮಾಡಿ ಗಿಡ ನೆಟ್ಟರೆ ಗೊಬ್ಬರ ಹಾಕಿ ಗುಂಡಿ ಮಾಡಿ ಮುಚ್ಚಿ ನೆಟ್ಟು ಬಿಡ್ತೇವೆ. ಹಾಗೆ ನೆಟ್ಟು ಬಿಟ್ಟರೆ ಮತ್ತೆ ವಾಪಸ್ ಅದಕ್ಕೆ ಭಾರಿ ದೊಡ್ಡ ಇದೇನಿಲ್ಲ, ಅದು ಉಗುರು ಆಟೋಮೆಟಿಕ್ ಆಗಿ ಹೋಗ್ತಾ ಇರ್ತದೆ. ಆಮೇಲೆ ಬೇಕಾದರೆ ಆ ಹುಳ ಏನಾದರೂ ಇದ್ರೆ ಸ್ಪ್ರೇ ಕೊಡ್ತೇವೆ, ಇಲ್ಲಾಂದ್ರೆ ಅದು ಬೇಡದ ಜಾಗದಲ್ಲಿ ಏನಾದರೂ ಕಸ ಕಡ್ಡಿ ಬಲ್ಲ ಇದ್ದ ಜಾಗದಲ್ಲಿ ಬಿಡ್ತೇವೆ, ಅದು ಅಲ್ಲಿ ಹೋಗ್ತಾ ಇರ್ತದೆ, ಅದರಲ್ಲಿ ಆದ ಕಾಯಿಯನ್ನು ಕೊಯ್ತೇವೆ. ಹಾಗೆ ಈಗ ಅದರಲ್ಲಿ ಏನಾದರೂ ಕೂಡ ಹೈಬ್ರಿಡ್ ಇಂಥದ್ದೇನಾದರೂ ಉಂಟಾ? ಅದರಲ್ಲಿ ಬೇರೆ ಬೇರೆ ತಳಿ ಉಂಟು, ದೊಡ್ಡದು ಕೆಲವು ಸಂದಕ್ಕೆ ಜಾಸ್ತಿ ಡಿಮ್ಯಾಂಡ್, ಕಾಶಿ ಕುಂಬಳ ಅಂತ ಏನು ಹೇಳ್ತಾರೆ ಅದಕ್ಕೆ ಜಾಸ್ತಿಯಲ್ಲಿ ಡಿಮ್ಯಾಂಡ್ ಇರ್ತದೆ, ಸಂದಕ್ಕೆ ಹೆಚ್ಚು ಜಾಸ್ತಿ, ದೊಡ್ಡದಕ್ಕೆ ಡಿಮ್ಯಾಂಡ್ ಕಡಿಮೆ ಇರ್ತದೆ. ಇದಕ್ಕೆ ಗೊಬ್ಬರ ಥರ ಯಾವ ಥರ? ಹಟ್ಟಿ ಗೊಬ್ಬರ ಹೆಚ್ಚು, ಮತ್ತು ಸೆಗಣಿ ನಮ್ಮಲ್ಲಿ ಸೆಗಣಿ ಉಡಿ ಇದರಿಂದ ಸ್ಲರಿ ಹೋದ ಸೆಗಣಿ ಉಡಿ ಒಣಗಿಸಿ ಇರ್ತೇವೆ, ಅದನ್ನು ಸ್ವಲ್ಪ ಹಾಕ್ತೇವೆ. ಇಲ್ಲಾಂದರೆ ಹಟ್ಟಿ ಗೊಬ್ಬರವೇ, ಹಟ್ಟಿ ಗೊಬ್ಬರ ಅಂದರೆ ಹಟ್ಟಿಯಲ್ಲಿ ಗೊಬ್ಬರ ಮಾಡೋದಿಲ್ಲ, ಗೊಬ್ಬರ ಗ್ಯಾಸಿಂದ ಸ್ಲರಿ ಹೋದದನ್ನು ಬೇರೆ ಕಡೆ ಅಲ್ಲಿ ಗುಂಡಿ ಮಾಡಿ ಅದಕ್ಕೆ ಸೊಪ್ಪು ಹಾಕಿ ಅದಕ್ಕೆ ಈ ಸೆಗಣಿ ನೀರನ್ನು ಬಿಟ್ಟು ಅದರಲ್ಲಿ ಗೊಬ್ಬರ ಮಾಡ್ತೇವೆ, ಆ ಗೊಬ್ಬರವನ್ನು ಹಾಕ್ತೇವೆ. ಎಲ್ಲ ತರಕಾರಿಗೂ ಇದೆ? ಎಲ್ಲ ತರಕಾರಿಗೂ ಇದೆ ಗೊಬ್ಬರ. ಅದನ್ನು ಮಾರಾಟ ಎಲ್ಲಿ ಮಾಡ್ತೀರಿ? ಅದು ಮಂಗಳೂರಿಗೆಲ್ಲ ಮಾರ್ಕೆಟ್ ಇದು ಮಾಡ್ತೇವೆ, ಸೇಲ್ ಮಾರ್ಕೆಟ್ ಮಾಡ್ತೇವೆ. ನಾವು ಇಲ್ಲಿ ಲೋಕಲ್ ಬೇಕಾದರೆ ಮಾತ್ರ ಕೊಡ್ತೇವೆ, ಅಂಗಡಿಯವರು ಹೇಳಿದರೆ ಮಾತ್ರ. ಜಾಸ್ತಿ ಮಂಗಳೂರಿಗೆ ಹೇಳಿದರೆ ಒಳ್ಳೆ ರೇಟ್ ಸಿಗ್ತದೆ, ರೇಟ್ ಸಿಗ್ತದೆ ನಿಮಗೆ. ಒಟ್ಟಾರೆ ಈ ತರಕಾರಿ ವ್ಯಾಪಾರವು ನಿಮಗೆ ಒಳ್ಳೆ ಲಾಭ ಸಿಗ್ತದೆ ಅಂತ ಅನ್ನಿಸ್ತದೆ? ತರಕಾರಿ ವ್ಯಾಪಾರ ನಮಗೆ ಒಂದು ದಿನದ ನಮ್ಮ ಖರ್ಚು ವೆಚ್ಚಗಳನ್ನು ಸರಿ ತೂಗಿಸಲಿಕ್ಕೆ ಒಂದು ಉತ್ತಮ ಬೆಲ ಒಂದು ಇದು, ಮತ್ತು ನಮಗೆ ಕೂಡ ಒಂದು ಮನೆಗೆ ಬೇಕಾದಂಥ ತರಕಾರಿ ನಮಗೆ ನಮ್ಮಲ್ಲಿಯೇ ಸಿಗ್ತಾ ಇರ್ತದೆ, ಸಿಗ್ತಾ ಇರ್ತದೆ. ನೀವು ಮನೆಗೂ ಕೂಡ ಉಪಯೋಗ ಮಾಡ್ತೀರಿ? ಮಾಡ್ತೇವೆ. ಇದ್ರ ಜೊತೆ ನೀವು ಮಲ್ಲಿಗೆ ಕೃಷಿ ಕೂಡ ಮಾಡಿದ್ದರಿಂದ ಮಲ್ಲಿಗೆ ಎಷ್ಟು ಬುಡಗಳುಂಟು? ಮಲ್ಲಿಗೆ 30 ಬುಡ ಉಂಟು. 30 ಬುಡ ಉಂಟು. ಇದನ್ನು ನೀವು ಹೇಗೆ ಇದರ ಒಂದು ಕೃಷಿಯನ್ನು ಕಲ್ತದ್ದು? ಮಲ್ಲಿಗೆ ಕೃಷಿ ನಾನು ಯೋಜನೆಯ ಗ್ರಾಮಾಭಿವೃದ್ಧಿ ಯೋಜನೆಯ ತರಬೇತಿ ಅಧ್ಯಯನ ಪ್ರವಾಸಗಳನ್ನು ಮಾಡ್ತಿದ್ರು. ಆಗ ಅಲ್ಲಿ ಹೋಗಿ ನೋಡುವಾಗ ಮತ್ತೆ ಅಲ್ಲಲ್ಲಿ ತರಬೇತಿಗಳನ್ನೆಲ್ಲ ನೀಡ್ತಿದ್ರು. ಆ ಸಂದರ್ಭದಲ್ಲಿ ನನಗೆ ಆಸಕ್ತಿ ಬಂತು, ಯಾಕಂದರೆ ಮಾಡಿದರೆ ಹೇಗೆ ಅಂತ. ಪ್ರಥಮವಾಗಿ ಅದೇ ಸ್ವಲ್ಪ ಗಿಡ ನೆಟ್ಟು ನೋಡಿದೆ, ಏನು ಅದರಲ್ಲಿ ಆಗ್ಬೋದು ಅನ್ನೋ ಒಂದು ಇದನ್ನು ಕಲ್ಪನೆಯಿಂದ ಮತ್ತೆ ಒಂದು 30 ಗಿಡ ನೆಟ್ಟಿವೆ. ಅಷ್ಟೇ ಸಾಕಾಗ್ತದೆ, ಯಾಕೆಂದರೆ ನಮಗೆ ಬಾಕಿ ಎಲ್ಲ ಹೈನುಗಾರಿಕೆ ಎಲ್ಲ ಇರೋದ್ರಿಂದ 100 ಗಿಡ ಎಲ್ಲ ನೆಟ್ಟರೆ ಅದನ್ನು ಜನ ಮಾಡಿ ಈಗ ಹಾಲಿನ ಸಮಸ್ಯೆ, ಹಾಲು ಸಿಗುವುದಿಲ್ಲ, ಆ ಜನ ಮಾಡಿ ನಮಗೆ ನಮ್ಮಿಂದ ಆಗುವಷ್ಟನ್ನು ನಮ್ಮ ಖರ್ಚು ಸಾಧಿಸಲಿಕ್ಕೆ ಹೆಂಗಸರು ಅವರಿಗೆ ಕಟ್ತಾರೆ. ಅದಕ್ಕೆ ಕೊಯ್ಲಿಕ್ಕೆ ಒಂದು ಬೆಳಿಗ್ಗೆ ನಾವೆಲ್ಲ ಹೋಗ್ತೇವೆ, ಒಮ್ಮೆ ಹಾಲು ಕರೆದು ಹಾಲಿನ ಕೆಲಸ ಆದ ಕೂಡಲೇ ಅದಕ್ಕೆ ಕೊಯ್ಲಿಕ್ಕೆ ಹೋಗ್ತೇವೆ. ಹಾಗೆ ಸುಮಾರು ಎಷ್ಟು ಸಿಗ್ತದೆ ಇದರಲ್ಲಿ? ಎರಡು ಅಟ್ಟಿ, ಎರಡೂವರೆ ಅಟ್ಟಿ, ಎರಡೂವರೆ ಅಟ್ಟಿ ಡೈಲಿ ಸಿಗ್ತದೆ. ಡೈಲಿ ಸಿಗ್ತದೆ, ಎಲ್ಲ ಸಮಯದಲ್ಲಿ ಸಿಗುವುದಿಲ್ಲ. ಸೀಸನ್ ಅಂದರೆ ಯಾವಾಗ? ಸೀಸನ್ ಅಂದರೆ ಇದೆ, ಈಗ ಫೆಬ್ರವರಿಯಿಂದ ಮಾರ್ಚಿಂದ ಈಗ ಈ ಸಲ ಇಷ್ಟರವರೆಗೆ ಮಳೆ ಜೋರು ಬರುವವರೆಗೆ ಸೀಸನ್, ಮತ್ತೆ ಹೂವು ತುಂಬಾ ಬರ್ತದೆ, ಬಾಕಿ ಸಮಯದಲ್ಲಿ ಕಡಿಮೆ ಹೂವು ಬರುತ್ತದೆ. ಸ್ವಲ್ಪ ಸ್ವಲ್ಪ ರೇಟ್ ಎಲ್ಲ ಒಳ್ಳೆ ಸಿಗ್ತದೆ? ಮಾರ್ಕೆಟ್ ರೇಟ್ ಸಿಗ್ತದೆ ಅಟ್ಟೆಗೆ, ಅಟ್ಟೆ ಲೆಕ್ಕದಲ್ಲಿ ಸಿಗ್ತದೆ. ಒಟ್ಟಾರೆಯಾಗಿ ಇದೊಂದು ಒಂದು ಏನು ಒಂದು ಸೈಡ್ ಆಗಿ ಒಂದು ಒಳ್ಳೆಯ ಕೃಷಿ, ಉಪಕೃಷಿ ಅಂತ ಹೇಳ್ಬೋದಾ? ಉಪಕೃಷಿ ಅಂತ ಹೇಳ್ಬೋದು. ಇನ್ನು ಜಾಗ ಸಮಸ್ಯೆ ಅಂಗಳದಲ್ಲಿ ಸೈಡ್ ಸೈಡಲ್ಲೆಲ್ಲ ಈ ಚಟ್ಟಿಯಲ್ಲಿ ಹಾಕಿ ಮಾಡುವಂತ ಒಂದು ಇದನ್ನು ಮಾಡಬೇಕಂತ ಯೋಚನೆ ಉಂಟು. ಸ್ವಲ್ಪ ನೀವು ಹೇಳಿದ್ರಿ ಇದಕ್ಕೆಲ್ಲ ಹೈನುಗಾರಿಕೆ ಒಂದು ಮುಖ್ಯ ಅಂತ. ಎಷ್ಟು ದನ ಸಾಕಿದ್ದೀರಿ? ನಾಲ್ಕು ದನ. ನಾಲ್ಕು ದನ, ಯಾವುದದು? ಎರಡು ಜರ್ಸಿ, ಎರಡು ಎಚ್ ಎಫ್. ಎರಡು ಜರ್ಸಿ, ಎರಡು ಎಚ್ ಎಫ್. ಈ ಜರ್ಸಿ ಮತ್ತು ಎಚ್ ಎಫ್ ದನಗಳು ಸಾಕಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸುವುದಿಲ್ಲ? ಹೇಗೆ ಕಷ್ಟ ಅಂದರೆ, ನನಗೆ ಅದಕ್ಕೆ ಕೂಡ ಮೂಲ ಪ್ರೇರಣೆ ರೂಟ್ ಸೆಟ್ ಸಂಸ್ಥೆ. ನಾನು ರೂಟ್ ಸೆಟ್ ಸಂಸ್ಥೆಯಲ್ಲಿ ಹೈನುಗಾರಿಕೆ ತರಬೇತಿ ಮಾಡಿದ್ದೇನೆ, ಮತ್ತು ಇ ಡಿ ಸರ್ ಬರೆದಂಥ ಒಂದು ಪುಸ್ತಕ ಉಂಟು, ಎಲ್ ಎಚ್ ಮಂಜುನಾಥ್ ಇವರು ಬರೆದ ಒಂದು ಹೈನುಗಾರಿಕೆಗೆ ಮಾದರಿ, ಸಣ್ಣ ರೈತರಿಗೆ ಮಾದರಿ ಅಂತ ಒಂದು ಪುಸ್ತಕ ಉಂಟು. ಆ ಪುಸ್ತಕವನ್ನು ಓದಿದರೆ ಎಷ್ಟು ಈಸಿಯಲ್ಲಿ ಕೂಡ ಹೈನುಗಾರಿಕೆಯನ್ನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತೇಳಿ ತುಂಬ ಅದರಲ್ಲಿ ಇದು. ಎಷ್ಟು ಸಿಗ್ತದೆ ನಿಮಗೆ ಹಾಲು? ಒಂದು 20 ಲೀಟರ್ ಹಾಲು ಸಿಗ್ತದೆ. ಎಚ್ ಎಫ್ ಮತ್ತೆ ಈ ಹೈಬ್ರಿಡ್ ದನಗಳೆಲ್ಲ ಉಂಟಲ್ಲ, ಇವುಗಳಿಗೆ ಹೆಚ್ಚು ಆರೈಕೆ ಬೇಕಾಗ್ತದೆ ಅಂತ ಹೇಳಿದ್ರು. ಆರೈಕೆ ಬೇಕಾಗ್ತದೆ, ಆದರೆ ಅದು ಸ್ವಲ್ಪ ಕ್ರಾಸ್ ಭಾರಿ ಪ್ಯೂರ್ ಆಗಿ ಎಚ್ ಎಫ್ ಆಗಿ ಇಲ್ಲ ಅಂದ್ರೆ ಬೇರೆ ಇದರ ಬೀಳು ಊರಿದ್ದು ಇದಾಗಿ ಜರ್ಸಿಗೆ ಕ್ರಾಸ್ ಆದದ್ದು ಅಂತದ್ದು ಪ್ಯೂರ್ ಎಚ್ ಎಫ್ ಅಲ್ಲ, ಅದು ಹಾಗಾಗಿ ಅಷ್ಟು ಇದು ಇಲ್ಲ. ಮತ್ತೆ ಏನಂದ್ರೆ ನಮ್ಮ ಕೃಷಿ ಇದರ ಒಟ್ಟಿಗೆ ಒಂದು ಎರಡು ಜರ್ಸಿ ಉಂಟು, ಎರಡು ಅಂದರೆ ಒಂದು ಜರ್ಸಿ ಕರೀತದೆ, ಒಂದು ಎಚ್ ಎಫ್ ಕರೀದು, ಎರಡು ಗಬ್ಬದ್ದು ಹಾಗೆ ಮಾಮೂಲಿ. ನಿಮಗೆ ಮನೆಗೆ ಬೇಕಾದಷ್ಟು ಹಾಲಾಗಿ ನೀವು ಬಾಕಿ ಮಾರಾಟ ಕೂಡ ಮಾಡ್ತೀರಿ, ಜೊತೆಗೆ ನಿಮಗೆ ಗೊಬ್ಬರ ಕೂಡ? ಅದಕ್ಕೆ ಗೊಬ್ಬರ ಮತ್ತು ಗೊಬ್ಬರ ಗ್ಯಾಸ್ ಉಂಟು, ಅದಕ್ಕೆ ನಮಗೆ ಸಗಣಿ ಬೇಕೇ, ಯಾಕೆಂದರೆ ನಾನು ವರ್ಷಕ್ಕೆ ಒಂದೇ ಗ್ಯಾಸ್ ಅಂಡೆ ಖರೀದಿ ಮಾಡೋದು, ಇದರಿದ್ದು ಬೇರೆ ಏನು ಯೂಸ್ ಮಾಡೋದಿಲ್ಲ. ಒಂದು ಒಂದು ಅಂದ್ರೆ ನಮಗೆ ಒಂದು ಮೆಂಬರ್ಶಿಪ್ ಬೇಕಂತೇಳಿ, ಹೆಸರಿಗೆ ಒಂದು ಬೇಕಂತೇಳಿ ಒಂದು ಇದಕ್ಕೆ ಮಾತ್ರ ವರ್ಷಕ್ಕೆ ಒಂದು ಅಂಡೆ ಸಿಲಿಂಡರ್ ಖರೀದಿ ಮಾಡ್ತೀರಿ. ಬಾಕಿ ನಾವು ಮನೆಗೆ ಇದೇ ಗೊಬ್ಬರ ಗ್ಯಾಸಲ್ಲಿ ಅಡಿಗೆ, ಗೊಬ್ಬರ ಗ್ಯಾಸ್ ಕಟ್ಟಿಗೆ ಕೂಡ ಮಾಡೋದಿಲ್ಲ, ಕಟ್ಟಿಗೆ ಕೂಡ ಸ್ವಲ್ಪ ಮಾಡಿ ಇಡ್ತೇವೆ, ಏನಾದರೂ ಅಂಥ ಸಮಯದಲ್ಲಿ ಮಳೆಗಾಲದಲ್ಲಿ ಎಲ್ಲಾದರೂ ಬೇಕಾಗ್ಬೋದು ಅಂತೇಳಿ, ಬಿಟ್ಟರೆ ಬೇರೆ ಇದಿಲ್ಲ. ಹಾಗೆ ಗೊಬ್ಬರ ಗ್ಯಾಸ್ ಒಂದಿಲ್ಲ. ಗೊಬ್ಬರ ಗ್ಯಾಸ್ನಲ್ಲಿ ಒಳ್ಳೆ ಒಳ್ಳೆ ಉಂಟು ಗ್ಯಾಸ್. ಒಂದು ಮನೆಯಲ್ಲಿ ಮೂರು ಮಕ್ಕಳು, ಮೂರು ಜನ ನನ್ನ ತಾಯಿ, ನನ್ನ ಹೆಂಡತಿ, ನಾವು ಮೂರು ಆರು ಜನ ಇದ್ದೇವೆ. ಆರು ಜನಕ್ಕೆ ಬೇಕಾದಷ್ಟು ಅಡುಗೆ ಮಾಡಲಿಕ್ಕೆ ನಮಗೆ ಸಾಕಾಗ್ತದೆ, ಜಾಸ್ತಿ ಇರ್ತದೆ ಗ್ಯಾಸ್. ಇದರ ಗೊಬ್ಬರವನ್ನೇ ನೀವು ಎಲ್ಲ ಉಪಯೋಗಿಸೋದು, ಬೇರೆ ಗೊಬ್ಬರ ಕೂಡ ತರ್ತೀರಾ ಎಲ್ಲಿಂದಾದರೂ? ಸ್ವಲ್ಪ ಅಡಿಕೆಗೆ ಮತ್ತು ರಬ್ಬರ್ಗೆ ಎಲ್ಲ ಬೇರೆ ಗೊಬ್ಬರ ತರ್ತೇವೆ, ಅಂದರೆ ಇದು ರಾಸಾಯನಿಕ ಗೊಬ್ಬರ ಮಾತ್ರ ಹಾಕ್ತೇವೆ ಸ್ವಲ್ಪ, ಬಾಕಿ ಇದೆ ಸ್ಲರಿ ಮತ್ತು ಸಗಣಿ ಗೊಬ್ಬರನೇ. ಈಗ ರಬ್ಬರ್ ಇದು ಒಳ್ಳೆಯ ಲಾಭದಾಯಕವೋ ಹೇಗೆ? ರಬ್ಬರ್ ತುಂಬ ಲಾಭದಾಯಕ, ಆದರೆ ನನಗೆ ಏನಾಗಿದೆ ಅಂದರೆ ಒಂದು ಕಡೆಯಿಂದ ತರಕಾರಿ, ಒಂದು ಕಡೆಯಿಂದ ಮಲ್ಲಿಗೆ, ಒಂದು ಕಡೆಯಿಂದ ಹೈನುಗಾರಿಕೆ, ಇದನ್ನೆಲ್ಲ ಮಾಡಿಕೊಂಡು ಅಂದರೆ ಬೆಳಿಗ್ಗೆ ಒಂದು 3-4 ಗಂಟೆಗೆ ಎದ್ದು ಶುರು ಮಾಡಿದ್ರು, ಮನೆಯವರಿಗೂ ಹೊರೆ ನನಗೂ ಹೊರೆ ಆಗ್ತಾ ಉಂಟು ಈಗ, ಯಾಕೆಂದರೆ ಇದೆಲ್ಲ ಇದು ಆದರೂ ಮಾಡ್ತಾ ಇದ್ದೇವೆ. ಅದು ಅಂದರೆ ಆ ಒಂದು ಸಮಯದಲ್ಲಿ ಆ ಮಲ್ಲಿಗೆ ಕಡಿಮೆ ಇರ್ತದೆ, ಇಲ್ಲಾದ್ರೆ ಹೈನುಗಾರಿಕೆ ಹಾಲು ಕಡಿಮೆ ಬರುವಂಥ ಸಮಯದಲ್ಲಿ ಒಂದು ರಬ್ಬರ್ ಮಾಡ್ತಾರೆ. ರಬ್ಬರ್ ನೀವೇ ಟ್ಯಾಪಿಂಗ್ ಮಾಡಿ? ನಾವೇ ಟ್ಯಾಪಿಂಗ್ ಮಾಡೋದು, ಇನ್ನೊಬ್ಬರಿಗೆ ಕೊಟ್ಟರೆ ಅವರು ಏನು ಮಾಡ್ತಾರೆ ಎಷ್ಟು ಕೊಡ್ತಾರೆ ಅದು ಏನು ನಮಗೆ ಪ್ರಯೋಜನ ಬರಲಿಕ್ಕೆ ಇಲ್ಲ, ಯಾಕೆಂದರೆ ನಾವು ಮಾಡಿದರೆ ಮಾತ್ರ ನಮಗೆ ಲಾಭ ಏನಾದರೂ ಇದ್ದರೆ ಲಾಭ ನಷ್ಟವಾದ ತಿಳಿಲಿಕ್ಕೆ ಆಗ್ತದೆ, ಇಲ್ಲಾದರೆ ಇನ್ನೊಬ್ಬರಿಗೆ ಜನ ಸಿಕ್ಕಿದ್ರು ಅದು ನಮಗೆ ಅಷ್ಟು ಉತ್ತಮ ಅಂತ ಅನಿಸುತ್ತೆ. ಈ ಟ್ಯಾಪಿಂಗ್ ಮಾಡಿ ಹಾಳೆ ಮಾಡಿ ನೀವು ಮಾರ್ತೀರಿ? ಮಾಡ್ತೀನಿ. ಈ ಇದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ಎಲ್ಲಿಂದ ಸಿಕ್ತು ನಿಮಗೆ? ಅದಕ್ಕೆ ಟ್ರೈನಿಂಗ್ ನಾನು ಈಗ ತಗೊಳ್ಳಿಲ್ಲ, ಪಕ್ಕದವರೊಬ್ಬರು ರಬ್ಬರ್ ಟ್ಯಾಪಿಂಗ್ ಮಾಡ್ತಿದ್ರು, ಅವರೊಟ್ಟಿಗೆ ಹೋಗಿ ಅವರೊಟ್ಟಿಗೆ ಟ್ರೈನಿಂಗ್ ಮಾಡಿ ಅವರೇ ಎಲ್ಲ ಮಾಡಿ. ಒಳ್ಳೆಯದು ದಾಮೋದರ್ ಗೌಡ್ರೆ, ಮುಖ್ಯವಾಗಿ ಈ ನಿಮ್ಮ ಎಲ್ಲ ಕೃಷಿ ಅನುಭವ, ತರಕಾರಿ ಬೆಳೆಯ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೀರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಉಜಿರೆಯ ಮಲೆಬೇಟಿನ ದಾಮೋದರ ಗೌಡ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ.